ಕಾರ್ಯಕ್ರಮ ರೈತ ಮಿತ್ರ. ಎಂಎನ್ ಅನುರಾಧ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಎನ್ ಚಂದ್ರಕುಮಾರ್, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಈ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಅಂತಾರಾಷ್ಟೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ 2023. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತ ಎಂಎನ್ ಅನುರಾಧ ಅವರು. ನಮಸ್ಕಾರ ಅನುರಾಧ ಅವರೇ. ಹಾಗೆಯೇ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದಂತ ಎನ್ ಚಂದ್ರಕುಮಾರ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಚಂದ್ರಕುಮಾರ್. ನಮಸ್ಕಾರ ಸರ್. ನಮಸ್ಕಾರ ಜಗದೀಶ್ ಅವರೇ. ತಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ತಾವು ಈ ಸಿರಿಧಾನ್ಯ ಮೇಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆಗಳು 2237044 2237499 STD ಕೋಡ್ 080. ಈಗ ಅನುರಾಧ ಅವರೇ, ಮುಖ್ಯವಾಗಿ ಸಿರಿಧಾನ್ಯದ ಬಗ್ಗೆ ನಾವು ಇವತ್ತು ಸಾಕಷ್ಟು ಕೇಳ್ತಾ ಇದೀವಿ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವಂತ ಪ್ರಮುಖವಾದಂತ ಸಿರಿಧಾನ್ಯಗಳು ಯಾವ್ಯಾವ ಅಂತೀರಿ? ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ರಾಜ್ಯದಲ್ಲಿ 9 ಸಿರಿಧಾನ್ಯಗಳನ್ನು ಬೆಳೆಯಲಾಗುತ್ತದೆ ಸರ್. ಈಗ ಇದರಲ್ಲಿ ಇವುಗಳನ್ನು ಬೆಳೆಯುವ ಒಂದು ಕ್ಷೇತ್ರ ವಿಸ್ತೀರ್ಣದ ಮೇರೆಗೆ ರಾಗಿ, ಜೋಳ ಮತ್ತು ಸಜ್ಜೆ ಇವುಗಳನ್ನು ಪ್ರಮುಖ ಸಿರಿಧಾನ್ಯಗಳು ಧಾನ್ಯಗಳು ಅಂತ ಕರಿತೀವಿ. ಹಾಗೆಯೇ ಹಾರ್ಕ, ನವಣೆ, ಸಾಮೆ, ಊದಲು, ಕೊರಲು ಹಾಗೂ ಬರ್ಗು ಇವುಗಳನ್ನು ಕಿರಿಧಾನ್ಯ ಅಂತ ಕರೆಯಲಾಗುತ್ತೆ. ಆದಾಗ್ಯೂ ಎಲ್ಲ 9 ಸಿರಿಧಾನ್ಯಗಳನ್ನು ಇದರದ ಒಂದು ಪೌಷ್ಟಿಕಾಂಶದ ಏನು ಅದರಲ್ಲಿರುವ ಪೌಷ್ಟಿಕಾಂಶದ ಮೇರೆಗೆ ಇವುಗಳು ಸಿರಿಧಾನ್ಯಗಳನ್ನು ಅಂತ ಕರೀತಾ ಇದ್ದೀವಿ. ಅಂದ್ರೆ ಇಡೀ ದೇಶದಲ್ಲೇ ನಮ್ಮ ರಾಜ್ಯ ಮುಂಚೂಣಿಯಲ್ಲಿದೆ. ಚಂದ್ರಕುಮಾರ್ ಅವರೇ, ಮುಖ್ಯವಾಗಿ ಈ ಸಿರಿಧಾನ್ಯಗಳು ಹೆಚ್ಚು ಇವತ್ತು ಪ್ರಚಾರ ಪಡೀತಾ ಇದಾವೆ. ಎಲ್ಲಾ ಜನರು ಕೂಡ ಸಿರಿಧಾನ್ಯಗಳನ್ನು ಬಳಸಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ. ಈ ಒಂದು ಅಂಶವನ್ನ ಪರಿಗಣಿಸಿದಾಗ ಈ ಸಿರಿಧಾನ್ಯಗಳು ಇಷ್ಟು ಪ್ರಾಮುಖ್ಯತೆ ಪಡೆಯೋದಕ್ಕೆ ಏನ್ ಕಾರಣ ಅಂತೀರಿ? ಸರ್, ಹೇಳ್ಬೇಕಂತಂದ್ರೆ ಅನಾದಿ ಕಾಲದಿಂದಲೂ ಸಹ ಸಿರಿಧಾನ್ಯ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದೀವಿ. ಮಧ್ಯದಲ್ಲಿ ಸ್ವಲ್ಪ ಭಾಗದಲ್ಲಿ ಏನೋ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಕಾಣುತ್ತೆ ಅದರ ಪ್ರಾಮುಖ್ಯತೆ. ಇತ್ತೀಚಿಗೆ ವಿಶೇಷವಾಗಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ನಾವು ಕಾಣ್ತಾ ಇದೀವಿ ಸಿರಿಧಾನ್ಯಗಳ ಬಗ್ಗೆ. ಇದನ್ನ ಸ್ಮಾರ್ಟ್ ಫುಡ್ ಅಂತ ಕರಿತೀವಿ, ಕೆಲವರು ಬುದ್ಧಿವಂತರ ಆಹಾರ ಅಂತ ಕರೀತಾರೆ, ವಿವೇಚನೆ ಉಳ್ಳವರ ಆಹಾರ ಅಂತ ಕರೀತಾರೆ. ಈಗ ಹಲವಾರು ರೀತಿಯಲ್ಲಿ ಒಂದು ಮೆಚ್ಚುಗೆ ಮಾತುಗಳು ಬರ್ತಾ ಇದೆ. ಯಾಕೆ ಇದು ಈ ಬಗ್ಗೆ ನಾವು ಯೋಚನೆ ಮಾಡಿದಾಗ ಇದು ಎಲ್ರಿಗೂ ಒಳ್ಳೇದು. ಯಾತರ ಅಂತಂದ್ರೆ ರೈತನಿಗೆ ಒಳ್ಳೇದಾಗುತ್ತೆ, ಇದರಿಂದ ಭೂಮಂಡಲಕ್ಕೆ ಒಳ್ಳೇದು, ಭೂಮಿಗೆ ಒಳ್ಳೇದು, ಗ್ರಾಹಕರಿಗೆ ಒಳ್ಳೇದು, ಸೊ ಎಲ್ಲಾ ದೃಷ್ಟಿಗೂ ಒಳ್ಳೇದು. ನಾನು ಒಂದೊಂದು ಹೇಳ್ಕೊಂಡ್ಬಿಡ್ತೀನಿ ಯಾತರ ಅಂತಂದ್ಬಿಟ್ಟು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸಿ ನಂತರ ನಮ್ಮ ಚರ್ಚೆ ಮುಂದುವರಿಸೋಣ. ಖಂಡಿತ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಶಿವಶರಣ ಸೌದಿ ಅಂತ ಸರ್. ಶಿವಶರಣ ಅವರೇ, ಪ್ರಶ್ನೆ ಕೇಳಿ. ಸಿರಿಧಾನ್ಯ ಸರ್, ಸಿರಿಧಾನ್ಯ ಅಂತ ಜೋಳ ಬರ್ತಾವ ಸರ್? ಇಲ್ಲ, ಇದರಲ್ಲಿ ಖಂಡಿತ ಜೋಳನೂ ಬರುತ್ತೆ. ಸಿರಿಧಾನ್ಯದ ಕಡೆನೆ ಜೋಳನೂ ಸೇರುತ್ತೆ. ಎರಡು ಒಂದಕ್ಕೆ ಬರ್ತಾವಲ್ರಿ ಸರ್? ಬರುತ್ತೆ, ಜೋಳನೂ ಬರುತ್ತೆ. ಈ ಬಿಳಿ ಜೋಳ ಅಂತೀವಲ್ಲ ಶಿವಶರಣ ಅವರೇ, ಈಗ ಮೇಡಮ್ ಅವ್ರು ಹೇಳಿದ್ದಾರೆ ಪ್ರಮುಖ ಸಿರಿಧಾನ್ಯಗಳಲ್ಲಿ ರಾಗಿ, ಜೋಳ, ಸಜ್ಜೆ ಬರುತ್ತೆ. ಉಳಿದೆಲ್ಲ ಸಣ್ಣ ಪ್ರಮಾಣದಲ್ಲಿ ಹಾರ್ಕ, ನವಣೆ ಎಲ್ಲ ಇದಲ್ಲಿ ಬರುತ್ತೆ. ಇದು ಪ್ರಮುಖವಾದ ಸಿರಿಧಾನ್ಯಗಳು ಈ ಮೂರು ಜೋಳನು. ಇಂತ ಕೇಳ್ಬೇಕಾದ್ರೆ ನಮ್ಮ ರಾಜ್ಯ ರಾಗಿ, ಜೋಳ, ಸಜ್ಜೆ ಪ್ರಮುಖವಾಗಿ ಬೆಳೀತಾರಂತ. ಪ್ರಮುಖವಾಗಿ ಬೆಳೀತಾರಂತ ಸಿರಿಧಾನ್ಯಗಳು ಇವರು. ನಮ್ದು ಹೇಳ್ಬೇಕಾದ್ರೆ ಒಂದು ಸಿರಿಧಾನ್ಯಗಳ ರಾಜ್ಯ ಅಂತ ಹೇಳ್ಬೋದು, ಅಷ್ಟು ಪ್ರಮಾಣದಲ್ಲಿ ನಾವು ಸಿರಿಧಾನ್ಯ ಬೆಳಿತೀವಿ. ಅದು ಹೇಳ್ತೀನಿ ಸರ್. ಇದು ಒಂದು ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಈಗಾಗ್ಲೇ ಹೇಳ್ದಂಗೆ ಈ ರಾಗಿ, ಜೋಳ ಮತ್ತು ಸಜ್ಜೆ ಏನಿದೆ ಇದನ್ನ ಬಹಳಷ್ಟು ವಿಸ್ತೀರ್ಣದಲ್ಲಿ ಬೆಳೆಯಲಾಗ್ತಿದೆ ಸರ್. ಆದ್ರೆ ಅದೇ ರೀತಿ ಈ ಹಾರ್ಕ, ನವಣೆ, ಸಾಮೆ, ಉದ್ಲು, ಕೊರಲು ಹಾಗೂ ಬರುಗು ಏನ್ ಹೇಳ್ತೀವಿ ಅದು ಪೌಷ್ಟಿಕಾಂಶ ದೃಷ್ಟಿಯಿಂದ ಈಗ ರಾಗಿ, ಜೋಳ, ಸಜ್ಜೆ ಅಷ್ಟೇ ಪೌಷ್ಟಿಕ ಭರಿತ ಆಗಿರುತ್ತದೆ. ಆದ್ರೆ ಇದರದ್ದು ಒಂದು ಕ್ಷೇತ್ರ ವಿಸ್ತೀರ್ಣ ಏನೋ ತುಂಬಾ ಕಡಿಮೆ ಇರೋದ್ರಿಂದ ಅವುಗಳನ್ನ ಉತ್ತೇಜನಕ್ಕಾಗಿ, ಅವುಗಳ ವಿಸ್ತೀರ್ಣ ಕ್ಷೇತ್ರ ವಿಸ್ತೀರ್ಣಕ್ಕಾಗಿ ಈ ರೈತ ಸಿರಿ ಯೋಜನೆ ಅಂತ ಇರೋದು. ಅದರಿಂದ ನಿಮ್ಗೆ ಆ ಯೋಜನೆಯಡಿ ಈ ಕಿರುಧಾನ್ಯಗಳು ಅಂತ ಏನ್ ಹೇಳ್ತೀವಿ, ಉದ್ಲು, ನವಣೆ, ಹಾರ್ಕ, ಕೊರ್ಲೆ, ಸಾಮೆ ಮತ್ತು ಬರುಗು, ಇವುಗಳಿಗೆ ಜಾಸ್ತಿ ಉತ್ತೇಜನ ನೀಡ್ತಾ ಇದೀವಿ ಸರ್. ಬಟ್ ಇವೆಲ್ಲರೂ ಒಂಬತ್ತು ಧಾನ್ಯಗಳು ಸೇರಿದಂಗೆ ಇವರು ಸಿರಿ ಧಾನ್ಯಗಳು ಅಂತ ಹೇಳ್ತಾ ಇದೀವಿ. ಈಗ ಕೇಂದ್ರ ಸರ್ಕಾರದವರು ಇದನ್ನ ನ್ಯೂಟ್ರಿ ಸೀರಿಯಲ್ಸ್ ಅಂತ ಹೇಳ್ತೀವಿ. ನಮ್ಮ ರಾಜ್ಯದಲ್ಲಿ ನಾವು ಇದರ ಒಂದು ಪೌಷ್ಟಿಕಾಂಶದ ದೃಷ್ಟಿಯಿಂದ ಇವುಗಳನ್ನ ನಾವು ಸಿರಿಧಾನ್ಯಗಳು ಅಂತೇಳಿ ಕರಿತೀವಿ. ಹಲೋ, ಶಿವಶರಣ್ ಅವರಿಗೆ ಉತ್ತರ ಸಿಕ್ಕಂಗೆ ಕಾಣುತ್ತೆ. ಹೇಳ್ತಾ ಇದ್ದೇನೆ ನಾನು ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ದೂರವಾಣಿ ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಮೈಸೂರು ಜಿಲ್ಲೆ ಟಿನರಸೀಪುರ ತಾಲೂಕು ಸೋಸ್ವೆ ಗ್ರಾಮದಿಂದ ಮಹಾದೇವ ಶೆಟ್ರು ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ತಮಗೂ ಸ್ವಾಗತ ಶೆಟ್ರೆ. ಪ್ರಶ್ನೆ ಕೇಳಿ. ನಮ್ದೇನ್ ಪ್ರಶ್ನೆ ಇದೆ ಗುರುಗಳ? ಕೇಳಿ ಕೇಳಿ. ಈ ಸಿರಿಧಾನ್ಯ ಸಮ್ಮೇಳನಕ್ಕೆ ನಮ್ಮನ್ನ ತಾಲೂಕು ಮಟ್ಟದಿಂದ ರೈತರನ್ನ ಕರ್ಕೊಂಡು ಹೋಗಕ್ಕೆ ತಾವು ಒಂದು ಆದೇಶ ಕೊಡಬೇಕು ಅಂತ ಒಂದ್ ಪ್ರಶ್ನೆ. ಹೇಳಿ. ಇನ್ನೊಂದ್ ಪ್ರಶ್ನೆ, ನಾನು 19ನೇ ಸಾಲಿನಲ್ಲಿ ನವಣೆ ಬೆಳೆದಾಗ 7.5 ಎಕರೆಗೆ 1,000 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಿದ್ರು. ಈಗ ನಿನ್ನೆ ಮೊನ್ನೆ ರೈತರು ಮೀಟಿಂಗ್ ಹೋಗಿದ್ದೆ ಅಗ್ರಿಕಲ್ಚರ್ ಆಫೀಸ್ಗೆ, ಆ ಸ್ಕೀಮ್ ಇಲ್ಲ ಅಂತ ಹೇಳ್ತಾವ್ರೆ. ದಯವಿಟ್ಟು ಅದನ್ನ 19ನೇ ಸಾಲ ಏನಿತ್ತು ಆದೇಶವನ್ನ ತಾವು ಆದೇಶ ಮಾಡಿಕೊಟ್ರೆ ಉತ್ತಮ ಆಗುತ್ತೆ ಈ ಸಿರಿಧಾನ್ಯ ಬೆಳೆ ವರ್ಷದಲ್ಲಿ ಅಂತ ನನ್ನ ಅಭಿಪ್ರಾಯ ಗುರುಗಳ. ಸರ್, ಇದ್ರೆ ಈಗ ಮೊದಲೇ ಪ್ರಶ್ನೆಗೆ ನಾನು ಹೇಳ್ಬಿಡ್ತೇನೆ, ಎರಡನೇದಕ್ಕೆ ಮೇಡಮ್ ಹೇಳ್ತಾರೆ. ಮೊದಲು ಖಂಡಿತ ನೀವು ಇಲ್ಲಿ ಬರ್ಲಿಕ್ಕೆ ಅವಕಾಶ ಇದೆ, ಈ ಒಂದು ಮೇಳಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ತಾವು ಮಾಡಬೇಕಾಗಿದ್ದಿಷ್ಟೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಇದು ಮಾಡಿ, ಅವ್ರು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲಾನು ಉಚಿತವಾಗಿ ಕರ್ಕೊಂಡು ಬರಬೇಕು ಅಂತ ಒಂದು ಎಲ್ಲ ವ್ಯವಸ್ಥೆ ಮಾಡ್ತಾ ಇದಾರೆ. ಬಸ್ ವ್ಯವಸ್ಥೆ ಆಗ್ಲಿ, ವಾಸ್ತವಿಕ ಆಗ್ಲಿ, ಊಟದ್ದಾಗ್ಲಿ, ಎಲ್ಲ ಮಾಡ್ಕೊಂಡು ಬರಬೇಕು ಅಂತ ಇದು ಒಂದು ವ್ಯವಸ್ಥೆ ಇದೆ. ಹಂಗಾಗಿ ನೀವು ಜಂಟಿ ಕೃಷಿ ನಿರ್ದೇಶಕ ಕಚೇರಿ, ತಮ್ದು ಯಾವ್ದು ಡಿಸ್ಟಿಕ್ ಅಂತ ಹೇಳಿದ್ರಿ ತಾವು? ಮೈಸೂರು ಜೆಡಿ ತಾಲೂಕು. ಮೈಸೂರು ಜೆಡಿ ಆಫೀಸ್ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನೀವು ಬರ್ಲಿಕ್ಕೆ ಅವಕಾಶ ಇದೆ. ಸರಿ ಗುರುಗಳ, ಎರಡನೇ ಪ್ರಶ್ನೆಯಲ್ಲಿ ನೀವೇನು ಹೇಳ್ತಾ ಇದ್ದೀರಾ, ಸಿರಿಧಾನ್ಯ ಬೆಳೆದಕ್ಕೆ ಉತ್ತೇಜನ ನೀಡಬೇಕು ಅಂತ. 19ನೇ ಇಸ್ವಿಲಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದೆ ಮೇಡಮ್, 20,000 ರೂಪಾಯಿ ಪ್ರೋತ್ಸಾಹ ಧನ ಅಗ್ರಿಕಲ್ಚರ್ ಆಫೀಸ್ ಇಂದ ನವಣ ಬೆಳೆದಕ್ಕೆ ಕೊಟ್ಟಿದ್ದೆ ಮೇಡಮ್. ಹೌದು ಸರ್. ಈಗ ಮೊನ್ನೆ ಹೋದವಾರ ನಾನು ಅಗ್ರಿಕಲ್ಚರ್ ಆಫೀಸ್ ಮೀಟಿಂಗ್, ರೈತರ ಮೀಟಿಂಗ್ ಕರೆದಿದ್ರು, ಈ ವಿಷಯವನ್ನ ಪ್ರಸ್ತಾಪನೆ ಮಾಡಿದೆ ನಾನು ಅಸ್ಟೆಂಟ್ ಡೈರೆಕ್ಟರ್ ಹತ್ರ. ಸರ್, ಅವ್ರೇನಂದ್ರು ಆ ಸ್ಕೀಮ್ ಆವತ್ತು ಪ್ರಶ್ನೆ ಗೊತ್ತಾಗಿದೆ. ಪ್ರಶ್ನೆ ಗೊತ್ತಾಗಿದೆ ಸರ್, ಪ್ರಶ್ನೆ ಗೊತ್ತಾಗುತ್ತೆ. ಪ್ರೋತ್ಸಾಹನವನ್ನ ಪುನಃ ಈ ವರ್ಷ ನಿರ್ಸಿ 23ನೇ ಸಾಲ ಕೊಟ್ರೆ ರೈತರು ಒಂದ್ ಸ್ವಲ್ಪ ಸಿರಿಧಾನ್ಯ ಬೆಳಕ ಹೆಚ್ಚಿ ಉತ್ತೇಜನ ಕೊಟ್ಟಂಗೆ ಅದಕ್ಕೆ ಎಂತ ತಮ್ಮಲ್ಲಿ ಮನವಿ ಮಾಡಿ. ಗೊತ್ತಾಗಿದೆ ಗೊತ್ತಾಗಿದೆ ಸರ್. ಈಗ ಇದು ಒಂದು ಹೇಳಕ್ ಇಷ್ಟಪಡ್ತೀನಿ, ಆ ಯೋಜನೆ ಈ ವರ್ಷವೂ ಚಾಲ್ತಿಯಲ್ಲಿದೆ, ಅದು ಒಂದು ಬದಲಾವಣೆಯೊಂದಿಗೆ ಇದೆ ಅಷ್ಟೇ ಸರ್. ಈಗ ಲಾಸ್ಟ್ ಇಯರ್ ನಾವು ಕೊಟ್ಟಂಗೆ ಈ ವರ್ಷವೂ ಇದೆ. ಓನ್ಲಿ ಥಿಂಗ್ ಇಸ್ ಬೆಳೆ ಸಮೀಕ್ಷೆ ಆಧಾರದ ಮೇರೆಗೆ ಅಂತ ಒಂದು ಹೇಳಿದೀವಿ. ಈಗ ನಿಮ್ಮ ಏನು ನೀವು ದವಣೆ ಬೆಳೆದ ಕ್ಷೇತ್ರ ಏನಿದೆ ಅದನ್ನ ನೀವು ಬೆಳೆ ಸಮೀಕ್ಷೆಗೆ ಅದನ್ನ ನೋಂದಾಯಿಸಿಕೊಳ್ಬೇಕು. ಇದಕ್ಕೆ ನಿಮ್ಮ ಏನ್ ಪಕ್ಕದ RSK ಇದೆ ಅದರಲ್ಲಿ ಭೇಟಿ ಮಾಡಿ, ಅವರಲ್ಲಿ ಭೇಟಿ ಮಾಡಿ, ನಿಮ್ಮ ಏನು ನವಣೆ ಬೆಳೆದ ಕ್ಷೇತ್ರ ಆ ಬೆಳೆ ಸಮೀಕ್ಷೆ ಇದರಲ್ಲಿ ಬಂದು ನೋಂದಣಿ ಆಗಿದ್ಯಾ ಅಂತ ನೋಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಇದು DBT ಇರೋದ್ರಿಂದ ಬೆಳೆ ಸಮೀಕ್ಷೆ ಆಧಾರದ ಮೇರೆಗೆ ಅದನ್ನ ರಿಲೀಸ್ ಮಾಡ್ತಾರೆ. ಅಲ್ಲ, ಮಿತಿ ಇರುತ್ತೆ, ಮಿತಿ ಮ್ಯಾಕ್ಸಿಮಮ್ 2 ಹೆಕ್ಟೇರ್ಗೆ ಅಂತ ಇದೆ, ಮಿತಿ ಇದೆ. 5 ಎಕರೆಗೆ ಮಿತಿ ಇದೆ. ಆದ್ರೆ ಆ ಯೋಜನೆ ಚಾಲ್ತಿಯಲ್ಲಿದೆ. ಆದ್ರೆ ನೀವು ಸ್ವಲ್ಪ ಪ್ರಚಾರ ಮಾಡ್ಕೊಡಿ ಮೇಡಮ್, ವಾರ ಸ್ವಲ್ಪ ಜನಗಳಿಗೆ. ಸರ್, ಪ್ರಚಾರ ಮಾಡ್ತೀವಿ, ಬಟ್ ಒಂದೇ ದಯವಿಟ್ಟು ಒಂದು ಹೇಳ್ತಾ ಇದ್ವಿ, ಇದರ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ಮಾಡ್ತಾ ಇರೋದ್ರಿಂದ ದಯವಿಟ್ಟು ತಮ್ಮ ಹತ್ತಿರದ ಏನ್ RSK ಇದೆ, ರೈತ ಸಂಪರ್ಕ ಕೇಂದ್ರ ಇದೆ, ಅಲ್ಲಿ ಹೋಗಿ ನಿಮ್ಮ ಫಾರ್ಮರ್ಸ್ ID ಅಂತ ಏನಿದೆ, ಫ್ರೂಟ್ಸ್ ID ಅಂತ ಹೇಳ್ತೀವಿ ನಾವು, ಅದನ್ನ ನೋಂದಾಯಿಸ್ಕೊಳ್ಳಕ್ಕೆ ಇದು ಮಾಡ್ಕೊಳ್ಳಿ ಸರ್. ಅದು ಲಿಂಕ್ ಆಗಿರೋದ್ರಿಂದ ಬೆಳೆ ಸಮೀಕ್ಷೆ ಆಪ್ ನಲ್ಲೂ ಇವರೇನಾದ್ರೂ ಬೆಳೆ ಸಮೀಕ್ಷೆ ಆಪ್ ಅದರಲ್ಲಿ ನೋಂದಾಯಿ ಆಗಿರ್ಬೇಕು ಸರ್. ನಾವೇನು ಪ್ರೋತ್ಸಾಹ ಧನ ಅಂತ ಏನು ಬರುತ್ತೆ ಅದು ಬೆಳೆ ಸಮೀಕ್ಷೆ ಪೋರ್ಟಲ್ ಇಂದ ಫೆಚ್ ಮಾಡುತ್ತೆ. ಸೊ ಆ ರೈತರು ಬೆಳೆ ಸಮೀಕ್ಷೆ ಅದರದ ಸಮೀಕ್ಷೆಯಲ್ಲಿ ಇದ್ರೆ ಅವ್ರದ್ದು ನೇರವಾಗಿ ಅಲ್ಲಿಂದ ಇದು ಮಾಡ್ಕೊಳ್ತಾರೆ, ಫೆಚ್ ಮಾಡ್ಕೊಳ್ತಾರೆ, ಅದು DBT ಲಿಂಕ್ ಆಗುತ್ತೆ. ಆತರ ಇರೋದ್ರಿಂದ ದಯವಿಟ್ಟು ತಾವು ಬೆಳೆ ಸಮೀಕ್ಷೆ ಇದ್ರಲ್ಲಿ ನೋಂದಾಯಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ಮಹಾದೇವ ಶೆಟ್ಟರಿಗೆ ಧನ್ಯವಾದಗಳು ತಿಳಿಸೋಣ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ನನ್ನದೊಂದು ವಿನಂತಿ ಅದಕ್ಕಿಂತ ಏನಂತಂದ್ರೆ, ದಯಮಾಡಿ ಮೇಳಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಇನ್ನೊಂದು ಅವಕಾಶ ಮಾಡ್ಕೊಳ್ಳೋಣ. ದಯಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಮೇಳ ಆಗ್ತಾ ಇದೆ. ಸೊ ಮೇಳಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ನಿಮ್ಮ ಪ್ರಶ್ನೆಗಳು, ದಯಮಾಡಿ ಇದನ್ನ ಸೀಮಿತ ಮಾಡಿ. ಸೊ ಬೇರೆ ಪ್ರಶ್ನೆಗಳನ್ನ ನೀವು ಖಂಡಿತ ಅನಂತರ ಬೇರೆ ಇನ್ನೊಂದು ವೇದಿಕೆಯಲ್ಲಿ ಕೇಳಬಹುದು. ಸೊ ಮೇಳಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಕ್ವಶನ್ಗಳು ಮಾತ್ರ ದಯಮಾಡಿ ಕೇಳಿ. ಹಲೋ ಹಲೋ ನಮಸ್ಕಾರ. ಹಲೋ ಹಲೋ, ನಾನು ವೆಂಕಟಸ್ವಾಮಿ ಅಂತ, ಆಲಂಬಾಡಿ ಮಾಧವ ತಾಲೂಕು. ವೆಂಕಟಸ್ವಾಮಿ ಪ್ರಶ್ನೆ ಕೇಳಿ. ದಯವಿಟ್ಟು ಈಗ ನಾವು ರಾಗಿ ಬೆಳೆದಿದ್ದೀವಿ 5 ಎಕರೆಯಲ್ಲಿ, ನಮ್ಮನ್ನ ದೊಡ್ಡ ರೈತರಂತ ಬ್ರಾಂಡ್ ಮಾಡಿ ನೀವು ಖರೀದಿ ಕೇಂದ್ರಗಳು ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳಿದಾರ. ಈ ಒಂದು ವಿಷಯಕ್ಕೆ ಇದು ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ನಾವು ಇನ್ನೂ ಸರಿ ಇದಕ್ಕೆ ಉತ್ತರ ಕೊಡಬಹುದು ಅನ್ಸುತ್ತೆ. ಈಗ ಮುಖ್ಯವಾಗಿ ಅನುರಾಧ ಅವರು, ಈ ಮೇಳ ನಡೀತಾ ಇದೆಯಲ್ಲ, ಯಾವ್ಯಾವತ್ ನಡೆಯುತ್ತೆ ಮತ್ತೆ ಎಲ್ಲಿ ನಡೆಯುತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡೋಣ ನಮ್ಮ ಕೇಳುಗರಿಗೆ. ಈಗಾಗಲೇ ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಮೇಳ ಏನಿದೆ ಇವತ್ ಇದ ಜನವರಿ 20-22 ಸರ್, ಅಂದ್ರೆ ಶುಕ್ರವಾರದಿಂದ ಬೆಂಗಳೂರಿನ ಏನು ತ್ರಿಪುರ ವಾಸಿನಿ ಅರಮನೆ ಮೈದಾನ ಏನಿದೆ ಅಲ್ಲಿ ನಡೆಯುತ್ತೆ, ಪ್ಯಾಲೇಸ್ ಗ್ರೌಂಡ್ ಅಂತ ಹೇಳ್ತೀವಿ ನಮ್ಮ ಜನಸಾಮಾನ್ಯರಿಗೆ, ಅದೇ ಹೆಚ್ಚು ಪರಿಚಿತ. ಅಲ್ಲಿ ಮೂರು ದಿನಗಳ ಕಾಲ ನಡೆಯುತ್ತೆ. ಅದು ಮೆಕ್ರಿ ಸರ್ಕಲ್ ಪ್ಯಾಲೇಸ್ ಅಂದ್ರೆ ತುಂಬಾ ದೊಡ್ಡದಾಗುತ್ತೆ, ಮೆಕ್ರಿ ಸರ್ಕಲ್ ಹತ್ರ ಬಂದಾಗ ಅಲ್ಲಿಂದ ತುಂಬಾ ಸಮೀಪ ಆಗುತ್ತೆ. ಸಮೀಪ ಪ್ಯಾಲೇಸ್ ಅಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಈ ಕಡೆ ದೊಡ್ಡ ಪ್ಯಾಲೇಸ್ ಬರುತ್ತೆ ಮೇನ್ ಪ್ಯಾಲ್ ಬೆಂಗಳೂರು ಪ್ಯಾಲೇಸ್ ಅಂತ, ಅರಮನೆ ಮೈದಾನ ಅಲ್ಲ, ಮೆಕ್ರಿ ಸರ್ಕಲ್ ಕಡೆ ಬಂದಾಗ ಅಲ್ಲಿ ತುಂಬಾ ಸಮೀಪಕ್ಕೆ ಬರಬಹುದು, ಬೇಗ ಬಂದು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ತ್ರಿಪುರ ವಾಸಿನಿ ಅನ್ನೋದು ಒಂದು ಆವರಣ, ಆ ಆವರಣದಲ್ಲಿ ನಡೆಯುತ್ತೆ. ಅಂದ್ರೆ ಇಲ್ಲಿ ಸಿರಿಧಾನ್ಯಗಳಲ್ಲದೆ ಈ ಸಾವಯವ ಉತ್ಪನ್ನಗಳ ಬಗ್ಗೆನೂ ಇಲ್ಲಿ? ಖಂಡಿತ, ಸಿರಿಧಾನ್ಯಗಳು ಮತ್ತು ಸಾವಯವ ಉತ್ಪನ್ನಗಳ ಪ್ರದೇಶ ಇರೋದ್ರಿಂದ ಸಾವಯವ ಉತ್ಪನ್ನ ಎರಡು ಉತ್ಪನ್ನಗಳು ಇರುತ್ತೆ. ಈ ವರ್ಷ ಏನು ಅಂತಾರಾಷ್ಟ್ರೀಯ ಏನು ಸಿರಿಧಾನ್ಯಗಳ ವರ್ಷ ಇದೆ, ಹಾಗಾಗಿ ನಾವು ಜಾಸ್ತಿ ಸಿರಿಧಾನ್ಯಗಳಿಗೆ ಒತ್ತು ಕೊಡ್ತಾ ಇದೀವಿ, ಬಟ್ ಸಾವಯವ ಇದ್ದೇ ಇದೆ, ಸಾವಯವ ಉತ್ಪನ್ನಗಳು ಇರುತ್ತೆ. ಅಂದ್ರೆ ಮುಖ್ಯವಾದ ವೈಶಿಷ್ಟ್ಯಗಳೇನು ಅಂತೀರಾ? ನಾನು ಹೇಳಿದೆ ಸಿರಿಧಾನ್ಯಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ತುಂಬಾ ಅತ್ಯಂತ ಮುಖ್ಯವಾದಂತಂದ್ರೆ ಸೊ ರೈತನಿಗೆ ಎಂತ ಪರಿಸ್ಥಿತಿಯಲ್ಲೂ ಸಹ ಇವು ಇಳುವರಿ ಕೊಡುತ್ತೆ. ಎಂತ ಮಳೆ ತುಂಬಾ ಕಡಿಮೆ ಆಗಿ ಇವನ್ ಒಂದು ಎರಡು ಮಳೆ ಬಂದ್ರೂ ಸಹ ಒಂದು ಸ್ವಲ್ಪ ಬೆಳೆ ಕೊಟ್ಟೆ ಕೊಡುತ್ತೆ, ಕಂಪ್ಲೀಟ್ ಬೆಳೆ ನಾಶ ಆಗೋ ಪ್ರಶ್ನೆ ಬರೋದಿಲ್ಲ, ಅದು ರೈತನಿಗೆ ಒಳ್ಳೇದು. ಸೊ ಭೂಮಂಡಲಕ್ಕೆ ನಾನು ಈಗಾಗಲೇ ಹೇಳಿದಂಗೆ ಯಾವುದೇ ತರ ನೀರಿನ ಏನು ಬಳಸ್ಕೊಳ್ತೇವೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀರು ಬಳಸ್ಕೊಡುತ್ತೆ. ಈಗ ನಾವು ಕಬ್ಬು ನೋಡಿದೀವಿ, ಭತ್ತ ನೋಡಿದೀವಿ, ವಿಪರೀತವಾಗಿ ನೀರು ಬೇಕಾಗುತ್ತೆ. ಸೊ ಹೆಚ್ಚಿಗೆ ನೀರು ಬೆಳೆಸ್ಕೊಂಡಾಗ ಭೂಮಿ ಸವಕಲು ಆಗೋದು, ಭೂಮಿ ಇದಾಗೋದು, ಅಥವಾ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ. ಆ ರೀತಿಯಲ್ಲಿ ನೋಡಿದಾಗ ಇದು ಭೂಮಿಗೆ ಒಳ್ಳೇದಾಗುತ್ತೆ. ಅದೇ ರೀತಿ ಎಲ್ಲರಿಗಿಂತ ಹೆಚ್ಚಾಗಿ ಗ್ರಾಹಕನಿಗೆ, ಯಾಕೆ ಗ್ರಾಹಕನಿಗೆ ಒಳ್ಳೇದು ಅಂತಂದ್ರೆ, ಈಗ ಯಾಕೆ ಈಗ ಡಿಮ್ಯಾಂಡ್ ಬರ್ತಾ ಇದೆ, ಯಾಕೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಮಹತ್ವ ಬರ್ತಾ ಇದೆ ಅಂತಂದ್ರೆ, ಗ್ರಾಹಕನಿಗೆ ಅತ್ಯಂತ ಉತ್ಕೃಷ್ಟವಾದ ನ್ಯೂಟ್ರಿಷನ್ ಪೋಷಕಾಂಶಗಳು ಇದೆ, ಪ್ರೋಟೀನ್ ದೊಡ್ಡ ಪ್ರಮಾಣದಲ್ಲಿದೆ, ಹಂಗೆ ನಾರಿನಂಶ, ನಾವು ಹೇಳ್ತೀವಿ ನಾರಿನಾಂಶ ಬೇಕು ಆಹಾರದಲ್ಲಿ, ಯಾವುದೇ ಆಹಾರದಲ್ಲಿ ತಗೋಬೇಕಾದ್ರೆ ಆರೋಗ್ಯವಾಗಿ ನಾರಿನಾಂಶ ಬೇಕು ಅಂತ ಹೇಳ್ತೀವಿ. ದೊಡ್ಡ ಪ್ರಮಾಣದಲ್ಲಿ ನಾರಿನಾಂಶ ಇದೆ, ವಿಶೇಷವಾಗಿ ಡಯಾಬಿಟಿಕ್ಸ್ನವ್ರಿಗೆ. ನಾವು ಯಾವ್ದು ತಿನ್ನದ ಆಹಾರ ತಕ್ಷಣ ರಕ್ತಕ್ಕೆ ಬರಬಾರ್ದು, ನಿಧಾನಕ್ಕೆ ಬರಬೇಕು ಅಂತ ಹೇಳ್ತೀವಿ. ಅತ್ಯುತ್ತಮ ಆಹಾರ ಎಸ್ಪೆಷಲಿ ಡಯಾಬಿಟಿಕ್ಸ್ ಪೇಷಂಟ್ಗೆ ಹೆಚ್ಚಿನ ನಾರಿನಾಂಶ ಇರೋದ್ರಿಂದ ಅತ್ಯುತ್ತಮ ಆಹಾರ, ನಿಧಾನಕ್ಕೆ ಗ್ಲೂಕೋಸ್ ನಿಧಾನಕ್ಕೆ ರಿಲೀಸ್ ಆಗುತ್ತೆ, ಹಸುವಾಗುವುದಿಲ್ಲ, ಜಾಸ್ತಿ ಹೊಟ್ಟೆಲ್ ಇರುತ್ತೆ, ನಿಧಾನಕ್ಕೆ ಕರಗುತ್ತೆ. ಪೋಷಕಾಂಶಗಳ ಆಗರ ಅಂದ್ರೂ ತಪ್ಪಿಲ್ಲ, ವೈಟಮಿನ್ಸ್ಗಳು ಮಿನರಲ್ಗಳು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಸಿಗಕ್ಕೆ. ಆ ರೀತಿಯಲ್ಲಿ ಗ್ರಾಹಕನಿಗೆ ಒಳ್ಳೇದು, ಈಗಾಗಲೇ ಹೇಳಿದಂಗೆ ರೈತನಿಗೆ ಒಳ್ಳೇದು, ಭೂಮಂಡಲಕ್ಕೆ ಒಳ್ಳೇದು, ಗ್ರಾಹಕನಿಗೆ ಒಳ್ಳೇದು, ಎಲ್ಲಾ ದೃಷ್ಟಿಯಿಂದ ಇದನ್ನು ನಾವು ಸ್ಮಾರ್ಟ್ ಫುಡ್ ಬುದ್ಧಿವಂತ ಆಹಾರ ಅಂತ ಕರಿತಾ ಇದೀವಿ. ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ಈಗ ಮುಖ್ಯವಾಗಿ ಹಲೋ ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ಕಾರ, ನಾನು ದಕ್ಷಿಣ ಕನ್ನಡ ಮಂಗಳೂರು ಇಂದ ಮಾತಾಡ್ತಿದ್ದೀನಿ. ನಮ್ಮೂರಲ್ಲಿ ತೊಗರಿ, ಹೆಸರು, ಹುರುಳಿ, ಅಲಸಂದೆ ಬೀಜ, ಅವರೆಕಾಳು, ರಾಗಿ ಇಷ್ಟೇ ಸಿಗುದು ಮೇಡಮ್. ಮತ್ತೆ ಅಂದ್ರೆ ನಮ್ಗೆ ಸತ್ಯ ಅಂದ್ರೆ ಏನಂತ ಗೊತ್ತಿಲ್ಲ. ಮತ್ತೊಂದು ನೀವು ಎಂತದು ಸದ್ಯ ಅಂತ ಗೊತ್ತಿಲ್ಲ, ಮತ್ತೊಂದು ನವಣೆ ಅಂದ್ರೆ ಅದು ಗೊತ್ತಿಲ್ಲ, ಅದು ತಿಂದ್ರೆ ಕ್ಯಾನ್ಸರ್ ಗುಣಕಾರ ಅಂಶ ಇದೆ ಅಂತ ನಾನು ಹೇಳುದು ಕೇಳಿದ್ದೇನೆ. ಆದ್ರೆ ನಮಗೆ ಅದನ್ನ ಒಮ್ಮೆ ನವಣೆ ತಿನ್ಬೇಕಂತ ಆಸೆ ಉಂಟು, ಅದು ನನಗೆ ಎಲ್ಲೂ ಸಿಗುದಿಲ್ಲ ಮೇಡಮ್, ಅದಕ್ಕೆ ನಾವೇನು ಮಾಡ್ಬೇಕಂತ. ಸರ್, ನಿಮ್ಮ ಈಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗ ಸಾವಯವ ಸಿರಿಧಾನ್ಯ ಮೇಳ ಅಂತ ಸಹ ಮಾಡ್ತಾ ಇದೀವಿ ಸರ್. ಅದೇ ರೀತಿ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಿಮ್ಮ ಜಂಟಿ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಬಹುದು. ಹಾಗೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲೂ ಕೆಲವೊಂದು ಮಾರಾಟ ಮಳಿಗೆಗಳು ಸಹ ಇದೆ, ಅಲ್ಲೂ ನಿಮಗೆ ಈ ಸಿರಿಧಾನ್ಯಗಳು ಲಭ್ಯವಿದೆ ಸರ್. ನೀವು ಒಂದ್ಸಲಿ ನಿಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಅವ್ರ ಜೊತೆ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸರ್, ತಮ್ಗೆ ಗೊತ್ತಿದೆ ರಾಗಿನೂ ಸಹ ಒಂದು ಧಾನ್ಯನೇ, ಸಿಗುವಂಗೆ ಆಗ್ಬೇಕು ಮೇಡಮ್. ನಮಗೆ ನಾನೊಂದು ಕೋರಿಕೆ ನನ್ನದು ಅಂದ್ರೆ ಇಡೀ ನವಣೆ ಸಜ್ಜೆ ಅಂತ ಎಲ್ಲ ಹೇಳಿದೆ, ನಮ್ಗೆ ಇಲ್ಲಿ ಸಿಗುವುದಿಲ್ಲ ಅದು. ಸಿಗುವಂತ ಸರ್ ಬೇಡಿಕೆ ಬಂದಾಗ ಆಟೋಮೆಟಿಕ್ ಆಗಿ ಜನ ಈಗ ವ್ಯಾಪಾರಿಗಳು ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಮಾಲ್ಗಳು ಅಲ್ಲಿ ಇಲ್ಲಿ ಹೋದಾಗ ಎಲ್ಲ ತರ ಇಟ್ಟಿರ್ತಾರೆ. ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಪ್ರಾಂತ್ಯ ಒಕ್ಕೂಟ ಅಂತ ಇದೆ, ಅವ್ರದ್ದು ಒಂದು ಮಾರಾಟ ಮಳಿಗೆ ಇದೆ ಸರ್. ಸೊ ಅಲ್ಲಿಯೂ ಈ ತರ ನಿಮ್ಗೆ ಸಸಿರಿ ಧಾನ್ಯಗಳು ಲಭ್ಯವಿದೆ. ಅದಕ್ಕೋಸ್ಕರ ನೀವು ಒಂದ್ಸಲ ನಿಮ್ಮ ಏನ್ ಕೃಷಿ ಇಲಾಖೆ ಕಚೇರಿ ಇದೆ ಅಲ್ಲಿ ಒಂದ್ಸಲ ರೈತ ಸಂಪರ್ಕ ಇರ್ಬೋದು, ಜಂಟಿ ನಿರ್ದೇಶಕರ ಕಚೇರಿ ಇರ್ಬೋದು, ಅಲ್ಲಿ ಒಂದ್ಸಲ ಭೇಟಿ ನೀಡಿ ಮಾಹಿತಿ ಪಡ್ಕೊಳ್ಳಿ ಸರ್. ಧನ್ಯವಾದ. ಮತ್ತೊಂದು ದೂರವಾಣಿ ಕರೆ. ಹಲೋ ಹಲೋ. ಈಗ ಮುಖ್ಯವಾಗಿ ಚಂದ್ರಕುಮಾರ್ ಅವರು, ಈಗ ಸಿರಿಧಾನ್ಯ ಈ ಸಾವಯವ ಮೇಳ ನಡೀತಾ ಇದೆಯಲ್ಲ, ಇದರ ಮುಖ್ಯವಾದ ಒಂದು ವೈಶಿಷ್ಟ್ಯಗಳೇನು ಅಂತ, ಆಕರ್ಷಣೆಗಳೇನು ಅಂತೀರಿ ಸರ್? ಈ ಮೇಳದಲ್ಲಿ ಏನೇನೆಲ್ಲ ಕಾರ್ಯಕ್ರಮ ಇರುತ್ತೆ ಅನ್ನೋ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಹಲವಾರು ಕಾರ್ಯಕ್ರಮ ಇದೆ. ಒಂದು ಮುಖ್ಯವಾಗಿ ವಸ್ತು ಪ್ರದರ್ಶನ, ಎಲ್ಲಾ ತರದ ವೈವಿಧ್ಯಮಯ ಈಗ ಸಿರಿಧಾನ್ಯದಲ್ಲಿ ಏನ್ ಮಾಡಬಹುದು ಅಂತ ಕೆಲವು ಬರುತ್ತೆ. ಮೊದಲೆಲ್ಲ ಏನಂತಂದ್ರೆ ಕೆಲವು ರೊಟ್ಟಿ ಮಾಡಬಹುದು, ಆತರ ಮಾಡಬಹುದು, ಕೆಲವೊಂದೇ ಮಾಡಬಹುದು ಅಂತ. ಸೊ ತಾವಿಲ್ ಬಂದ್ರೆ ನೋಡಬಹುದು ಹೆಚ್ಚು ಕಡಿಮೆ 250-300 ಉತ್ಪನ್ನಗಳು ಮಾಡಬಹುದು ಸಿರಿಧಾನ್ಯಗಳಲ್ಲಿ. ಅಷ್ಟೊಂದು ಉತ್ಪನ್ನಗಳು, ಈ ಎಲ್ಲಾ ಉತ್ಪನ್ನಗಳ ಪ್ರದರ್ಶನ ಸಿಗುತ್ತೆ ಇಲ್ಲಿ. ಇವನ್ ನೀವು ಪಿಜಾ, ಪಾಸ್ತಾ, ನೂಡಲ್ಸ್ ಅದು ಸಹ ಸಿರಿಧಾನ್ಯಗಳು ಬಳಸಿ ಮಾಡಕ್ ಸಾಧ್ಯ. ಯೋಜನೆ ಆಕರ್ಷಣೆ ಮಾಡಬೇಕು. ಈಗ ಮಕ್ಕಳುಗಳು ನಾನು ಬಹಳ ನಾನು ರೊಟ್ಟಿ ತಿನ್ನೋದಿಲ್ಲ, ಸಿರಿಧಾನ್ಯ ರೊಟ್ಟಿ ತಿನ್ನೋದಿಲ್ಲ ಅಂತ ಹೇಳ್ಬೋದು, ಅಥವಾ ನವಣೆ ಅಥವಾ ಆಹಾರಕದಲ್ಲಿ ಮಾಡಿರೋ ಅನ್ನ ತಿನ್ನಲ್ಲ ಅಂತ ಹೇಳ್ಬೋದು. ಸೊ ಇದು ಆಕರ್ಷಣೆ, ಅಂತ ಒಂದು ಉತ್ಪನ್ನಗಳ ಪ್ರದರ್ಶನ, ಉತ್ಪನ್ನಗಳ ಪ್ರದರ್ಶನ. ಎಲ್ಲಾ ತರದ ಉತ್ಪನ್ನ ಸಹ ಸಿರಿಧಾನ್ಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯ. ಸ್ವೀಟ್ ಸೇರಿದಂಗೆ, ಕಾಂಡಿಮೆಂಟ್ ಸೇರಿದಂಗೆ, ಮಿಕ್ಸರ್ ಸೇರಿದಂಗೆ, ಆ ತರ ವೈವಿಧ್ಯಮಯವಾದ ನನ್ ತಿಳಿದ ಮಾಡಿಕೆ ಒಂದು 300-ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ಸಿರಿಧಾನ್ಯದಲ್ಲಿ ನೋಡಬಹುದು. ಇವನ್ ಕೇಕು ಸಹ, ಕೇಕು ಸಹ ನೀವು ಸಿರಿಧಾನ್ಯದಲ್ಲಿ ನೋಡಬಹುದು. ಹಂಗಾಗಿ ಒಂದು 300-ಕ್ಕಿಂತ ಹೆಚ್ಚಿನ ಮಳಿಗೆಗಳಲ್ಲಿ ಇತರ ಉತ್ಪನ್ನ ನೋಡ್ಲಿಕ್ಕೆ ತಮ್ಗೆ ಲಭ್ಯ ಇರುತ್ತೆ. ಅದೊಂದಾಯ್ತು. ಅಷ್ಟೇ ಅಲ್ಲದೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೀತಾ ಇದೆ. ಅಂತಾರಾಷ್ಟ್ರೀಯದಲ್ಲಿ ದೊಡ್ಡ ದೊಡ್ಡ ಮಟ್ಟದ ವಿಜ್ಞಾನಿಗಳು, ಅಧಿಕಾರಿಗಳು ಬೇರೆ ಬೇರೆ ದೇಶಗಳಿಂದ ಬಂದಿರ್ತಾರೆ. ಆತರ ಒಂದು ಸಮ್ಮೇಳನ ನಡೀತಾ ಇದೆ. ರೈತರ ಕಾರ್ಯಾಗಾರ, ರೈತರಿಗೋಸ್ಕರನೇ ಮಾಡಿಯುವಂತ ಒಂದು ಕಾರ್ಯಾಗಾರ ನಡೀತಾ ಇದೆ. ಮತ್ತೆ ಸಿರಿಧಾನ್ಯ ಆಹಾರ ಮಳಿಗೆಗಳು ಸಪರೇಟ್ ಫುಡ್ ಕೋರ್ಟ್ ಅಂತಲೇ ಮಾಡಿದ್ವಿ. ಇದೊಂದು ಒಂದು ವಿಶೇಷ ಆಕರ್ಷಣೆ. ಸೊ ಏನೆಲ್ಲ ಫುಡ್ ಗಳು ನೀವು ಟ್ರೈ ಮಾಡಬಹುದು, ಟೆಸ್ಟ್ ಮಾಡಬಹುದು, ಸವಿಬಹುದು, ನೀವು ಸವಿಬಹುದು. ಆತರ ನಾನು ಈಗ ಹೇಳದ್ನಲ್ಲ, ಪಿಜಾ, ಪಾಸ್ತಾ ಅವೆಲ್ಲ ಇಲ್ಲಿ ಸವಿಗ್ಲಿಕ್ಕೆ ಅವಕಾಶ ಇದೆ. ಅದೊಂದು ಫುಡ್ ಕೋರ್ಟ್ ಇದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ಪಾದಕರು ಮತ್ತು ಮಾರುಕಟ್ಟೆಗಾರರ ಸಭೆ, ನಾವೇನು B2B ಅಂತ ಕರಿತೀವಿ. ಸೊ ಈ ಒಂದು ಏನು ಸಮ್ಮೇಳನದ ಒಂದು ಮುಖ್ಯ ಉದ್ದೇಶನೇ ಇದು. ಒಂದ್ ಕಡೆ ಬೆಳೀತಾ ಇರ್ತಾರೆ, ಒಂದ್ ಕಡೆ ಮಾರಾಟಗಾರರು. ಈಗ ನೋಡಿ, ಈಗ ಸೌತ್ ಕೇಂದ್ರದಲ್ಲಿ ಒಬ್ರು ಹೇಳಿದ್ರು ಸಿಗ್ತಾ ಇಲ್ಲ. ಸೌತ್ ಕೇಂದ್ರದಿಂದ ಯಾರಾದ್ರು ಮಾರುಕಟ್ಟೆದಾರ ಬಂದ್ಬಿಟ್ರೆ ಇಲ್ಲಿ ಬೇಕಾಷ್ಟು ಬೆಳೆಗಾರರು ಇದಾರೆ, ಇವ್ರತ ಕೊಂಡ್ಕೊಂಡಾಗ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೊಂದು ವೇದಿಕೆ ಕಲ್ಪಿಸ್ತಾ ಇದೀವಿ. ಮತ್ತೆ ಒಂದು ಬೇಡಿಕೆ ಹೆಚ್ಚಾದಾಗ ನಮ್ಮ ರೈತರು ಕೂಡ ಬೆಳೆಯೋದಕ್ಕೆ ಮುಂದಾಗ್ತಾರೆ. ಖಂಡಿತ ಖಂಡಿತ ನೋಡಿ, ಆತರ ಒಂದು ವೇದಿಕೆ ಕಲ್ಪನೆ ಮಾಡಿದೀವಿ. ಉತ್ಪಾದಕರು ಮಾರುಕಟ್ಟೆದಾರ ಸಭೆನೇ ಮಾಡ್ತಾ ಇದೀವಿ. ಸೊ ಇವ್ರಿಗೆ ಏನ್ ಬೇಡಿಕೆ ಇದೆ, ಇವ್ರದ ಏನ್ ಲಭ್ಯ ಇದೆ, ರೈತನ ಹತ್ರ ಲಭ್ಯ ಇರುತ್ತೆ. FPOs ಅಂತ ಏನಾದ್ರು ಹೇಳ್ತಾ ಇದೀವಿ, FPOs ಹತ್ರ ಲಭ್ಯ ಇರುತ್ತೆ, ರೈತ ಉತ್ಪಾದಕ ಸಂಸ್ಥೆಗಳ, ರೈತ ಉತ್ಪಾದಕ ಸಂಸ್ಥೆಗಳ ಹತ್ರ. ಮತ್ತೆ ರೈತರ ಗುಂಪು ಇರ್ಬೋದು, ಕೂಟ ಇರ್ಬೋದು, ಅವ್ರ ಹತ್ರ ಎಲ್ಲ ಉತ್ಪನ್ನಗಳ ಲಭ್ಯತೆ ಇದೆ. ಒಂದ್ ಕಡೆ ಮಾರಾಟಗಾರರು ಯಾರು ಬೇಕಾದ್ರಾಗಿರ್ಬೋದು, ನಮ್ ದೇಶದವರಾಗಿರ್ಬೋದು, ಡೆಲ್ಲಿಯಿಂದ ಸಹ ಬರ್ತಾರೆ, ಬೇರೆ ದೇಶದಿಂದಲೂ ಬರ್ತಾರೆ, ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಮಂಗಳೂರಿನವರು ಅವ್ರನ್ನ ವಿಶೇಷವಾಗಿ ಕೊಡ್ಕೊತೀನಿ. ಮಂಗಳೂರಿನ ಮಾರ್ಕಾರ ಬರಲಿ, ಅಲ್ಲಿಂದ ತಗೊಂಡು ಇಲ್ಲಿಂದ ತಗೊಂಡು ಅಲ್ಲಿ ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡಲಿ. ಅಲ್ಲಿಂದಲೂ ರೈತರನ್ನು ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಇದೆ ಎಲ್ಲ ಕಡೆ, ಎಲ್ಲ ಜಿಲ್ಲೆಗಳಿಂದ, ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದ ವ್ಯವಸ್ಥೆ ಇದೆ. ಹೀಗಾಗಿ ಈ ತರ ಎಲ್ಲ ಅಂಶಗಳಿದೆ. ಕರ್ನಾಟಕದೇ ಒಂದು ಕರ್ನಾಟಕ ಪ್ಯೂರ್ಲಿನ್ ಅಂತ ಹೆಚ್ಚು ಕಡಿಮೆ ಒಂದು 80 ಸ್ಟಾಲ್ಗಳ ಒಂದು ವಿಶೇಷ ಮಳಿಗೆ ಇದೆ. ಇದು ವೈವಿಧ್ಯಮಯವಾಗಿರುತ್ತೆ. ಹಾಗಾಗಿ ನಾನು ಎಲ್ಲರನ್ನೂ ಈ ಒಂದು ಮೇಳಕ್ಕೆ ನಾನು ಆಹ್ವಾನಿಸ್ತೇನೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಲ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್ ಮಾತಾಡಿದ್ರು ಸರ್. ಶಿವಲಿಂಗಯ್ಯ ಅವರು, ಪ್ರಶ್ನೆ ಕೇಳಿ. ಸರ್, ನನ್ನ ಪ್ರಶ್ನೆ ಅಂದ್ರೆ ರೀ, ಸದ್ಯಾರಿಗೂ ನಮಸ್ಕಾರ ರೀ. ನಮಸ್ಕಾರ. ನನ್ನ ಪ್ರಶ್ನೆ ಅಂದ್ರೆ ರೀ, ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಏರಿಯಾದಲ್ಲೂ ಸಿರಿಧಾನ್ಯಗಳನ್ನ ಬೆಳೆಯಬಹುದಾ ಅಂತೇಳಿ ನನ್ನ ಒಂದು ಮೊದಲ ಪ್ರಶ್ನೆ ಇದೆ ಸರ್. ಖಂಡಿತ ಖಂಡಿತವಾಗಿ ಬೆಳಿಬಹುದು, ಅಲ್ಲಿ ಬೆಳೀತಾ ಇದಾರೆ, ಬೆಳೀತಾ ಇದಾರೆ, ಬೆಳಿಬಹುದು. ಇನ್ನು ಈಗಾಗಲೇ ಹೇಳಿದಂಗೆ ಜೋಳನು ಸಹ ಸಿರಿಧಾನ್ಯ ಹೇಳ್ಬೇಕಂದ್ರೆ ಅದು ಸಹ ಒಂದು ಸಿರಿಧಾನ್ಯ. ಅದೇ ನವಣೆ, ಅದನ್ನೆಲ್ಲ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ಮುಖ್ಯವಾಗಿ ನಾನು ಏನ್ ಕೊಟ್ಕೊಳ್ತೀನಿ, ಜೋಳನ ಒಂದು ಸಿರಿಧಾನ್ಯ ಅಂತ ಸ್ವೀಕಾರ ಮಾಡಿದ್ರೆ ಸರ್? ಖಂಡಿತ ಖಂಡಿತ ಸರ್ಕಾರದ ಸಿರಿಧಾನ್ಯ ಉದಾಹರಣೆ ರಾಗಿ, ನವಣೆ, ಮತ್ತೆ ಇನ್ನೊಂದು ಯಾವ್ದಾದ್ರು ಅಂತ ಎಲ್ಲ ಹೇಳ್ತೀವಿ. ಇದು ಸಹ ಜೋಳನು ಸಹ ಸಿರಿಧಾನ್ಯನೇ, ಜೋಳ ಮುಖ್ಯವಾದ ಸಿರಿಧಾನ್ಯ, ಪ್ರಮುಖವಾದ ಸಿರಿಧಾನ್ಯ ಅಂತ ಕರಿತೀವಿ. ಹಂಗಾಗಿ ಈ ಎಲ್ಲ ನವಣೆ ಆರ್ಕ ಇದೆಲ್ಲ ಬೆಳಿಬಹುದು. ಮುಖ್ಯವಾಗಿ ಏಕೆ ರೈತ ಇದ್ರೆ ಈ ವಿಚಾರ ಸ್ವಲ್ಪ ಸೋಲ್ತಾನೆ ಅಂತಂದ್ರೆ, ಇದನ್ನ ಪ್ರಾಸೆಸ್ ನೇರವಾಗಿ ಇದನ್ನ ಬಳಕೆ ಮಾಡಕ್ ಆಗುದಿಲ್ಲ, ಸ್ವಲ್ಪ ಅವನೇ ಒಂದು ಪ್ರಾಸೆಸ್ ಮಾಡ್ಬೇಕಾಗತ್ತೆ. ಅದನ್ನ ತಿನ್ನೋ ಒಂದು ಹಂತ ತರಬೇಕಾದ್ರೆ ಮೇಲ್ಗಡೆ ಸಿಪ್ಪೆ ಸುರಿಬೇಕಾಗತ್ತೆ. ಅದನ್ನ ರೈತರು ಮಾಡ್ತಲೇ ಮಾಡ್ಕೊಂಡ್ರೆ ಹೆಚ್ಚಿನ ಲಾಭ. ನೀವು ಹಂಗೆ ಮಾಡಕ್ ಹೋದ್ರೆ ಈಗ ನೀವು ಜೋಳ ಮಾಡ್ಬಿಟ್ಟು ನೇರವಾಗಿ ಏನೋ ಮಾಡಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾರಾಟ ಮಾಡಬಹುದು ನೀವು. ಅದೇ ಈ ಸಿರಿಧಾನ್ಯ ಹೇಳದ್ನಲ್ಲ ನೀವು, ಈ ಹಾರ್ಕ್ ಆಗ್ಬೋದು, ನವಣೆ ಆಗ್ಬೋದು, ಉದ್ಲ ಆಗ್ಬೋದು, ಅದನ್ನ ಸಂಸ್ಕರಣೆ ಮಾಡ್ಬೇಕಾಗತ್ತೆ, ಒಂದು ಮಿಷಿನ್ ಬೇಕಾಗತ್ತೆ. ಅದ್ರ ನೀವೆಲ್ಲ ರೈತರು ಒಗ್ಗಟ್ಟಾಗಿ ಸೇರ್ಕೊಂಡು ಒಂದು ಮಿಷಿನ್ ತರಿಸ್ಕೊಂಡು ನೀವೇ ಸಂಸ್ಕರಣೆ ಮಾಡಿ ನೀವೇ ಮಾರಾಟ ಮಾಡಿದ್ರೆ ಖಂಡಿತವಾಗಿ ಉತ್ತಮ ಬೆಲೆ ಸಿಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟಕ್ಕೆ ಸಿಕ್ಕೋತಾರೆ. ಹಂಗಾಗಿ ಆ ಸಂಸ್ಕರಣೆ ಬಗ್ಗೆ ಸ್ವಲ್ಪ ಜ್ಞಾನ ಬೇಕು ಸರ್. ಇನ್ನೊಂದ್ರಿ ಹೇಳಿ ಹೇಳಿ ಸರ್, ಅದು ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನ ಸಾಮಾನ್ಯ ಸಭೆಗೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಮೊದಲು ಏನ್ ಮಾಡ್ಬೇಕಂದ್ರೆ ನಾವು ಧನ್ಯವಾದಗಳು ಹೇಳ್ಬೇಕ್ರಿ ಸರ್. ಯಾಕಂದ್ರೆ 2023 ಸಿರಿಧಾನ್ಯಗಳ ವರ್ಷ ಅಂತೇಳಿ 2022 ಡಿಕ್ಲೇರ್ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೂ ಮತ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೂ ಎಲ್ಲಾ ಕೇಳುಗರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ ಸರ್. ಧನ್ಯವಾದಗಳು. ಈ ವಿಷಯ ನಿಮ್ಗೂ ತಲುಪಿದೆ ಅಂದ್ರೆ ನಮ್ದು ತುಂಬಾ ಹೆಮ್ಮೆ ಆಗ್ತಾ ಇದೆ. ಪ್ರಮುಖ ನಮ್ಮ ರೇಡಿಯೋ ಸರ್, ಹೆಮ್ಮೆ ಆಕಾಶವಾಣಿಗೆ ನಮ್ಮ ಧನ್ಯವಾದ ಅರ್ಪಿಸ್ತಾ ಇದೆ ಸರ್. ನಮ್ಮ ನಾಮ ಫಲಿಗೆ ಧನ್ಯವಾದಗಳು ಹಿರೇಮಠ ಅವರೇ. ಈಗ ಅಂದ್ರೆ ಬಹಳ ಒಂದು ಮುಖ್ಯವಾದ ಅಂಶವನ್ನ ನಮ್ಮ ಚಂದ್ರಕುಮಾರ್ ಹೇಳಿದ್ರು, ಈ ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡ್ಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟ ಯಂತ್ರಗಳು ಇಂಥವನ್ನು ಪ್ರದರ್ಶನ ಇರುತ್ತೆ? ಹೌದು, ಯಂತ್ರಗಳದ್ದು ಇರುತ್ತೆ ಸರ್, ಯಂತ್ರಗಳ ಪ್ರದರ್ಶನ ಇರುತ್ತೆ. ಬಂದ ಅಲ್ಲಿ ಮೇಳಕ್ಕೆ ಬರುವ ರೈತರಿಗೆ ಒಂದು ಅದ್ರ ಮೇಲೆ ಒಂದು ಪ್ರದರ್ಶನಕ್ಕೆ ಪ್ರದರ್ಶನ ಒಂದು ಆಯೋಜನೆ ಮಾಡಿದೆ. ಸ್ಟಾಲ್ ಮಳಿಗೆಗಳೇನಿದೆ ಅದು ಬಿಟ್ಟು ಹೊರಗಿನ ಮಳಿಗೆಗಳ ಹೊರಗೆ ಬರ ಇದ್ರಲ್ಲಿ ಒಂದು ಯಂತ್ರೋಪಕರಣಗಳ ಸಹ ಎಕ್ಸಿಬಿಷನ್ ಇರುತ್ತೆ. ಅಲ್ಲೇ ಮಾಡಿ ತೋರಿಸ್ತಾರೆ ಯಾವ ರೀತಿ ಮಿಷಿನರಿ, ಯಾವ ರೀತಿ ಇದಾಗುತ್ತೆ, ಅದ್ರದ್ದೇನು ಹೊಟ್ಟು ತೆಗೆಯುವಂತದ್ದು ಅದೆಲ್ಲ ಅಲ್ಲೇ ಮಾಡಿ ಸಾಕಷ್ಟು ಪದರಗಳ ಹೊಟ್ಟುಗಳು. ಎರಡು ಮೂರು ಕಂಪನಿಗಳು ಈಗಾಗಲೇ ಬುಕ್ ಮಾಡಿದ್ದಾರೆ, ಸ್ಟಾಲ್ಸ್ ಗಳು ಇರುತ್ತೆ, ಅಲ್ಲಿ ಹೊರಗಿನ ನೋಡಕ್ಕೆ ಸಿಗುತ್ತೆ. ಇದಕ್ಕೆ ಮುಂದುವರೆದಾಗ ನಾವು ಸ್ವಲ್ಪ ಹೇಳಿಕ್ ಇಷ್ಟಪಡ್ತೀನಿ. ಒಂದು ನಮ್ದೇ ಒಂದು PMFMA ಸ್ಕೀಮ್ ಅಂತ ಇದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮುಲೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ. ಸೊ ಇಲ್ಲಿ ಸಿರಿಧಾನ ಸಂಸ್ಕರಣೆಗೋಸ್ಕರ 50% ರಿಯಾಯಿತಿ ಇದೆ. ಸೊ ಬ್ಯಾಂಕ್ಗಳು ಪಡ್ಕೊಳ್ಳಿಕ್ ಅವಕಾಶ ಇದೆ. ಯಾರು ಬೇಕಾದ್ರೆ ಮುಂದೆ ಬಂದು ಇದನ್ನ ಈಗಾಗಲೇ ಹೇಳಿದಂಗೆ ರೈತ ಸಿರಿ ಯೋಜನೆ ಅಡಿಯೂ ಇದೆ. ಈಗಾಗಲೇ ಜಿಲ್ಲೆಗಳಿಂದ ಸುಮಾರು ಪ್ರಸ್ತಾವನೆಗಳನ್ನು ಬರ್ತಾ ಇದೆ. ಕ್ಷೇತ್ರ ಮಟ್ಟದಲ್ಲಿ ಈಗ ರೈತರು ಈಗ ಆಗ್ಲೇ ಒಂದು ರೈತರು ಇಂಟ್ರೆಸ್ಟ್ ಆಸಕ್ತಿ ತೋರಿಸಿದಂಗೆ ಅವರೇ ಬೆಳೆದು ನಮ್ಮ ಮಟ್ಟದಲ್ಲಿ ಸಂಸ್ಕರಣೆ ಮಾಡ್ತೀವಿ, ಸಂಸ್ಕರಣೆ ಮಾಡಿದ ಉತ್ಪನ್ನಗಳಿಗೆ ಜಾಸ್ತಿ ಒಂದು ಬೆಲೆ ಸಿಗುತ್ತೆ ಅಂತಂದ್ರೆ ಕ್ಷೇತ್ರ ಮಟ್ಟದಲ್ಲಿ ಅವರೇ ಸಂಸ್ಕರಣೆ ಒಂದು ಯಂತ್ರೋಪಕರಣವನ್ನು ಹಾಕೋಬಹುದು. ಇದಕ್ಕೂ ನಮ್ಮಲ್ಲಿ ಒಂದು 50% ಒಂದು ಸಬ್ಸಿಡಿ ಇದೆ ಸರ್. ಅವ್ರು ಏನು ಮಾಡ್ಬೇಕಾಗ ಅವರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಮುಖಾಂತರ ಒಂದು ಪ್ರಸ್ತಾವನೆ ಕಳಿಸ್ಬಿಟ್ರೆ ಸಾಕು, 50% ಸಬ್ಸಿಡಿದು ಒಂದು ಸ್ಕೀಮ್ ಇದೆ, ಯೋಜನೆ ಇದೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಜಗದೀಶ್ ಅಂತ ಸರ್, ಚಿತ್ರದುರ್ಗದಿಂದ ಸರ್. ಪ್ರಶ್ನೆ ಕೇಳಿ ಜಗದೀಶ್ ಅವರೇ. ಸಿರಿಧಾನ್ಯದ ಬಗ್ಗೆ ಮೇಡಮ್ ಅವರು ಸರ್ ಬಹಳ ಚೆನ್ನಾಗಿ ವಿಷಯ ತಿಳಿಸ್ಕೊಡ್ತಾರೆ, ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿ. ಏನಿಲ್ಲ ಸರ್, ಈಗ ನಾವ್ ಒಂದ್ 2 ಎಕರೆ ನವಣೆ 2 ಎಕರೆ ರಾಗಿ ಹಾಕಿದ್ದೀವಿ ಸರ್, ಸಿರಿಧಾನ್ಯ. ಅದು ನಾವ್ ಇನ್ಸೂರೆನ್ಸ್ ಕಟ್ಟಿದೀವಿ ಸರ್. ಅದು GPS ಮಾಡ್ಬೇಕಾದ್ರೆ ಅವರು ಅಡಿಕೆ ಅಂತ ಮಾಡಿದ್ರೆ ನಾನು ಒಬ್ಜೆಕ್ಷನ್ ಹಾಕಿದ್ದೆ, ಮತ್ತೆ ತಿರ್ಗಾನು ಅಡಿಕೆ ಅಂತಾನೆ ಮಾಡಿದಾರೆ, ನಾನು GPS ಫೋಟೋ ಕೂಡ ತಕೊಂಡಿದ್ದೀನಿ. ಮುಂದೆ ಏನ್ ಮಾಡ್ಬೇಕು ನಾವೀಗ ಸಿರಿಧಾನ್ಯ ಬ್ರದರ್? ಈಗ ನಿಮ್ದು ಒಂದು ಜಗದೀಶ್ ಅವರೇ ದೂರವಾಣಿ ಸಂಖ್ಯೆ ಕೊಡಿ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ತಿಳಿಸ್ತಾರೆ. ದಯವಿಟ್ಟು ಹೇಳಿ. ತಗೊಳ್ಳಿ ಸರ್, 99 722 83 753 753. ಜಗದೀಶ್ ಅಂತಲ್ಲ, ಚಿತ್ರದುರ್ಗ. ಅಬ್ಜೆಕ್ಷನ್ ಹಾಕಿದ್ರು ಮತ್ತೆ ಆಯ್ತು ಸರ್ ಮಾಡಿದಾರೆ. ಇಲ್ಲ, ನಿಮಗೆ ಮಾಹಿತಿ ತಿಳಿಸ್ತಾರೆ, ದೀಪಕದೊಂದಿಗೆ ಚರ್ಚಿಸಿ ಅವ್ರಿಗೆ ಮಾಹಿತಿ ಕೊಡೋಣ. ನಿಮ್ಗೆ ವಿಶೇಷ ವಂದನೆಗಳು, ಸಿರಿಧಾನ್ಯ ಬೆಳೀತಾ ಇದ್ದಾರೆ, ವಿಶೇಷ ವಂದನೆಗಳು ನನಗಾಗಿ. ಜಗದೀಶ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಮ್ಮೇಳನ ಅಂತ ಹೇಳಿದ್ರೆ ಅನುರಾಧ ಅವರು, ಇಲ್ಲಿ ಏನೇನು ವಿಚಾರಗಳು ಪ್ರಸ್ತಾಪ ಆಗ್ಬೋದು ಸರ್? ಅಂತಾರಾಷ್ಟ್ರೀಯ ಸಮ್ಮೇಳನ ಅದೇ ಈಗಾಗಲೇ ಚಂದ್ರಕುಮಾರ್ ಅವರು ಹೇಳಿದಂಗೆ ಅಂತಾರಾಷ್ಟ್ರೀಯ ಸಮ್ಮೇಳನ ಅನ್ನೋದು ಇಂಗ್ಲಿಷ್ ಭಾಷೆಯಲ್ಲಿ ನಡೆಯುತ್ತೆ ಸರ್. ಇಂಗ್ಲಿಷ್ ಭಾಷೆಯಲ್ಲಿ ನಡೆಯುತ್ತೆ, ಮತ್ತೆ ರೈತ ಕಾರ್ಯಾಗಾರ ಅನ್ನೋದು ರೈತರಿಗೋಸ್ಕರ ಕನ್ನಡ ಭಾಷೆಯಲ್ಲಿ ಇರುತ್ತೆ. ಈಗ ಅಂತಾರಾಷ್ಟ್ರೀಯ ಸಮ್ಮೇಳನ ಬಟ್ ವಿಷಯಗಳು ಆಲ್ಮೋಸ್ಟ್ ಎರಡರಲ್ಲೂ ಒಂದೇ ತರ ಇರುತ್ತೆ. ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಈಗ ಕೇಂದ್ರ ಸರ್ಕಾರದಿಂದ ಸ್ಪೀಕರ್ಸ್ ವಿಷಯಗಳ ಇದು ಬೇರೆ ಬೇರೆ ರಾಜ್ಯಗಳಿಂದ ಕೇಂದ್ರ ಸರ್ಕಾರದಿಂದ, ಹೊರ ರಾಜ್ಯಗಳಿಂದ, ಹೊರ ದೇಶದಿಂದ ಕೆಲವೊಂದು ಸಾವಯವ ಮತ್ತು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ತಜ್ಞರು ಇವರುಗಳು ಈ ಸಾವಯವ ವಿಷಯದ ಬಗ್ಗೆ, ಸಿರಿಧಾನ್ಯಗಳ ವಿಷಯದ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಪ್ರೆಸೆಂಟೇಷನ್ಸ್ ಇರುತ್ತೆ, ಚರ್ಚೆಗಳಿರುತ್ತೆ, ಪ್ಯಾನೆಲ್ ಡಿಸ್ಕಷನ್ಸ್ ಏನ್ ಹೇಳ್ತೀವಿ ಅದಿರುತ್ತೆ. ಸೊ ಹಲವಾರು ವಿಷಯಗಳ ಬಗ್ಗೆ ಇರುತ್ತೆ ಸರ್. ರೈತರ ಕಾರ್ಯಾಗಾರನು ಅಷ್ಟೇ, ಸಾವಯವ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಯಶೋಗಾಥೆಗಳಿದೆ, ಯಾವ ರೀತಿ ಅಳವಡಿಕೆ ಮಾಡ್ಕೋಬೇಕು, ರೈತರಿಗೆ ಏನೇನು ಬೇಕಾಗುತ್ತೆ ಆ ತರದ್ದು, ಮಾರುಕಟ್ಟೆ ಸಂಬಂಧಪಟ್ಟಂತೆ, ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ, ಸಿರಿಧಾನ್ಯಗಳ ಮೌಲ್ಯವರ್ಧನೆ, ಮಾರುಕಟ್ಟೆ ಅವಕಾಶಗಳು, ಮತ್ತೆ FPOಗಳು ಇದು ಆ ತರದ್ದೆಲ್ಲ ಕೆಲವೊಂದು ಹಲವಾರು ವಿಷಯಗಳ ಬಗ್ಗೆ ಇರುತ್ತೆ. ಕನ್ನಡ ಭಾಷೆಯಲ್ಲಿ ಇರುತ್ತೆ. ನಮ್ಮ ರಾಜ್ಯದ ಎಲ್ಲಾ ವಿಜ್ಞಾನಿಗಳಿರ್ತಾರೆ, ನಮ್ಮ ಏನು ಕೃಷಿ ವಿಶ್ವವಿದ್ಯಾನಿಲಯಗಳೇ ಅವರು ಇರ್ತಾರೆ, ಮತ್ತೆ ಸಾವಯವ ಸಿರಿಧಾನ್ಯ ಸಂಬಂಧಪಟ್ಟ ಇನ್ಸ್ಟಿಟ್ಯೂಟ್ಸ್ ಏನಿದೆ, ಸಂಸ್ಥೆಗಳು ಅವರೆಲ್ಲ ಇರ್ತಾರೆ. ಹೈದರಾಬಾದ್ ನಲ್ಲಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ಅವ್ರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಸರ್. ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಒಂದು ಸಂಘಟಿತ ಪ್ರಯೋಜನ ಇದೆ. ಹೌದು, ಜಿ ಕೆ ವಿ ಕೆ ಹಾಗೂ ರಾಯಚೂರು ಯೂನಿವರ್ಸಿಟಿಯಲ್ಲಿ ಎರಡು ಮಿಲ್ಲೆಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ನಾವೇನು ಹೇಳ್ತೀವಿ, ಅವ್ರ ಕಡೆಯಿಂದ ಒಂದು ಕಾರ್ಯಾಗಾರದಲ್ಲಿನೂ ಅವ್ರದ್ದು ಇದಿರತ್ತೆ, ವಿಶೇಷ ಇದಿರ ಕಾರ್ಯಾಗಾರ ಇದೆ. ಅದ್ರ ಜೊತೆಗೆ ಈಗಾಗಲೇ ಹೇಳಿದಂಗೆ ಅವ್ರದ್ದು ಏನು ಮಿಲ್ಲೆಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇಂದ ಬೇರೆ ಬೇರೆ ತರಹದ ಸಿರಿಧಾನ್ಯ ಉತ್ಪನ್ನಗಳನ್ನ ಏನ್ ಮಾಡಿದ್ದಾರೆ ಅದ್ರದ್ದು ಪ್ರದರ್ಶನ ಇರುತ್ತೆ ಸರ್. ಇದೊಂದು ಸ್ಪೆಷಲ್ ಕರ್ನಾಟಕ ಪೆವಿಲಿಯನ್ನಲ್ಲಿ ಹೆಚ್ಚಿನ ಮಟ್ಟಿಗೆ ಒಂದು ಮಿಲ್ಲೆಟ್ ಏನು ಸ್ಟಾರ್ಟ್ಅಪ್ಸ್ ಗಳು ಹೊಸದಾಗಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿರುವ ಸ್ಟಾರ್ಟ್ಅಪ್ಸ್ ಗಳು ಅವ್ರದ್ದು ಮಳಿಗೆಗಳಿರುತ್ತೆ, ಅದ್ರ ಜೊತೆಗೆ ಮಿಲ್ಲೆಟ್ ಸೆಂಟರ್ ಗಳಿಂದ ಉತ್ಪನ್ನಗಳ ಒಂದು ಪ್ರದರ್ಶನ ಇರುತ್ತೆ, ಜೊತೆಗೆ ಸಂಸ್ಕರಣಾ ಯಂತ್ರೋಪಕರಣಗಳು ಅದ್ರ ಸಂಬಂಧಪಟ್ಟಂಗೆ ವಿಷಯನೂ ಇರುತ್ತೆ, ಕಾರ್ಯಾಗಾರದಲ್ಲಿ ವಿಷಯ ಇರುತ್ತೆ ಅದ್ರ ಬಗ್ಗೆ, ಯಾವ ರೀತಿ ಒಂದು ಯಂತ್ರೋಪಕರಣ ಯಾವ್ದು ಒಳ್ಳೇದಿದೆ, ಯಾವ ರೀತಿ ಅಳವಡಿಸ್ಕೊಳ್ಬೇಕಾಗತ್ತೆ, ಯಾವ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಸೊ ಇದೆ ಕೆಲವೊಂದು ಹಲವಾರು ವಿಷಯಗಳ ಬಗ್ಗೆ, ಮೌಲ್ಯವರ್ಧಿತ ಉತ್ಪನ್ನಗಳು ಯಾವ್ದಾವ್ದಿದೆ, ಅದ್ರ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ, ಯಾರ್ಯಾವ್ದು ಸಂಸ್ಥೆಗಳಲ್ಲಿ ಅದ್ರದ್ದು ಒಂದು ತಂತ್ರಜ್ಞಾನ ಲಭ್ಯವಿದೆ, ಇದ್ರ ಬಗ್ಗೆ ಎಲ್ಲ ಇದೆ. ಮತ್ತೆ ಸಂಶೋಧನಾ ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಥಿಗಳಿಗೂ ಅವಕಾಶ ಇದೆ. ಹೌದೌದು, ಸಂಶೋಧನೆ ನಮ್ಮ ಯೂನಿವರ್ಸಿಟಿ ಇರ್ಬೋದು, ನಮ್ಮ ಪ್ರತಿಯೊಂದು ಸಾವಯವ ಸಂಬಂಧಿಸಿದಂತೆ ಇರ್ಬೋದು, ಸಿರಿಧಾನ್ಯಗಳಿಗೆ ಸಂಬಂಧಿಸಿದ ಅದೇ ರೀತಿ ಬೇರೆ ಇನ್ನಿತರ ವಿಶ್ವವಿದ್ಯಾನಿಲಯಗಳ ಒಂದು ಯೂನಿವರ್ಸಿಟೀಸ್ಗೂ ಅವ್ರಿಗೂ ಅವಕಾಶ ಇದೆ ಸರ್. ಯಾರು ಬೇಕಾದ್ರೂ ರಿಜಿಸ್ಟರ್, ನಮ್ದು ಒಂದು ವೆಬ್ಸೈಟ್ ಇದೆ organics-millets.in ಅಂತೇಳಿ, ಅದ್ರಲ್ಲಿ ನೋಂದಾಯಿಸಿಕೊಂಡು ಅವರು ಪಾರ್ಟಿಸಿಪೇಟ್ ಭಾಗವಹಿಸಬಹುದು ಸರ್. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕೇವಲ 250 ನಾವು ಊಟ ಕೊಡ್ತಾ ಇದೀವಿ, ಮತ್ತೊಂದು ಕಾಫಿ ಟೀ ಎಲ್ಲ ಕೊಡ್ತೀವಿ, 250 ರೂಪಾಯಿ ಇದು ಮಾಡಿದ್ವಿ. ಯಾರು ಬೇಕಾದ್ರೆ ಅದು ಭಾಗವಹಿಸಲಿ ಅಂತಂದ್ಬಿಟ್ಟು, ಸೊ 250 ರೂಪಾಯಿ ಕೊಟ್ಟು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಂಡು ಇದರ ಒಂದು ಉಪಯೋಗನ ಪಡ್ಕೋಬಹುದಾಗಿದೆ. ಕಾರ್ಯಾಗಾರ ಆಗ್ಬಹುದು ಅಥವಾ ವಿಚಾರ ಸಂಕಿರಣ ಆಗ್ಬಹುದು, ಆದ್ರೆ ಪ್ರವೇಶ ಉಚಿತವಾಗಿರುತ್ತೆ. ಪ್ರವೇಶ ನೋಡ್ಲಿಕ್ಕೆ ಉಚಿತ, ಯಾರು ಬೇಕಾದ್ರೆ ಬರ್ಬೋದು. ಈ ಕಾರ್ಯಾಗಾರ ಮತ್ತೆ ವಿಚಾರ ಸಂಕಿರಣದಲ್ಲಿ ಮಾತ್ರ ಅದು ರೈತ ಕಾರ್ಯಾಗಾರಕ್ಕೆ ಇನ್ನೂ ಕಡಿಮೆ ಮಾಡಿದೆ, 100 ರೂಪಾಯಿ ಇದೆ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಗೆ ಬರೀ 250 ರೂಪಾಯಿ, ಇತರರಿಗೆ 500 ರೂಪಾಯಿ ಇದೆ, ವಿದ್ಯಾರ್ಥಿಗಳ 250 ರೂಪಾಯಿ ಇದೆ, ರೈತರಿಗೂ ಸಹ ಬರೀ 250 ರೂಪಾಯಿ ಇದೆ. ಸೊ ಅದು ನಮ್ಮ ವೆಬ್ಸೈಟ್ ಗೆ, ನಮ್ಮ ಮೇಡಮ್ ಹೇಳದಂಗೆ ವೆಬ್ಸೈಟ್ ಗೆ ಭೇಟಿ ಮಾಡಿ ಆನ್ಲೈನ್ ಅಲ್ಲೇ ನೋಂದಣಿ ಮಾಡ್ಕೊಂಡು ಭೇಟಿ ಇದು ಮಾಡ್ಲಿಕ್ಕೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಇದು ಪ್ರಾರಂಭವಾಗುತ್ತೆ ಸರ್? ಇದು ಬೆಳಿಗ್ಗೆ 10 ಗಂಟೆಯಿಂದ 7 ಗಂಟೆ ಸಂಜೆ ಯಾವ ಟೈಮ್ ಅಲ್ಲಿ ನೋಡ್ಲಿಕ್ಕೆ, ವೀಕ್ಷಣೆ ಮಾಡ್ಲಿಕ್ಕೆ. ಬಟ್ ಈ ಎಲ್ಲ ನಾನು ಹೇಳದಂಗೆ ಅಂತಾರಾಷ್ಟ್ರೀಯ ಸಮ್ಮೇಳನ ಇತರ ಕಾರ್ಯಗಳಿಗೆಲ್ಲ ಪ್ರತಿಯೊಂದು ಟೈಮಿಂಗ್ಸ್ ಇದೆ, ಅದಕ್ಕೆಲ್ಲ ಒಂದೊಂದು ಸ್ಲಾಟ್ ಕೊಟ್ಟಿದೀವಿ, ಶೆಡ್ಯೂಲ್ ಕೊಟ್ಟಿದೀವಿ, ಎಲ್ಲ ವೆಬ್ಸೈಟ್ ಅಲ್ಲಿ ಅಳವಡಿಕೆ ಮಾಡಿದೀವಿ. ಫಸ್ಟ್ ಏನಾಗ್ಲಿ ಪ್ರೋಗ್ರಾಮ್ ಇರುತ್ತೆ, ಹಂಗಾಗಿ ಮಧ್ಯಾಹ್ನ ಮೇಲೆ ಇರುತ್ತೆ. ಬಟ್ ವೀಕ್ಷಣೆ ಮಾತ್ರ ಪ್ರತಿದಿನ 10 ಗಂಟೆಯಿಂದ 7 ಗಂಟೆ ಯಾವುದೇ ಟೈಮ್ ಅಲ್ಲಿ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ, ಸಾರ್ವಜನಿಕ ಅವಕಾಶ ಇದೆ. ಸಂಪೂರ್ಣವಾಗಿ ಉಚಿತ, ಯಾವುದೇ ನೀವು ಬೇರೆ ಮಾಡ್ಕಾಯಿಲ್ಲ, ಸಂಪೂರ್ಣವಾಗಿ ಉಚಿತ ಇರುತ್ತೆ ವೀಕ್ಷಣೆ ಮಾಡ್ಲಿಕ್ಕೆ. ಸಾಕಷ್ಟು ಮಳಿಗೆಗಳು ಇದಾಗ್ತವೆ, ದೊಡ್ಡ ಸಂಖ್ಯೆಯಲ್ಲಿ 300ಕ್ಕಿಂತ ಅಧಿಕ ಮಳಿಗೆಗಳಿದೆ. ಅಂದ್ರೆ ಈ ಆಹಾರ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಮಳಿಗೆಗಳಲ್ಲದೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಬೇರೆ ಬೇರೆ ವಿಚಾರ, ಬಟ್ ಸಾವಯವ ಮತ್ತು ಸಿರಿಧಾನ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಳಿಗೆಗಳಿದೆ. ಕೆಲವೊಂದು ನ್ಯಾಚುರಲ್ ಪ್ರಾಡಕ್ಟ್ಸ್, ಹನಿ, ಪರಿಸರ ಸ್ನೇಹಿ ಅಂತ ಹೇಳ್ತೀವಿ, ಪರಿಸರ ಸ್ನೇಹಿ ಕೆಲವೊಂದು ಆತರ ಉತ್ಪನ್ನಗಳಿಗೂ ಅವಕಾಶ ಇದೆ. ಮುಖ್ಯವಾಗಿ ಸಿರಿಧಾನ್ಯಗಳಿಗೆ ಮತ್ತೆ ಸಾವಯವ ಉತ್ಪನ್ನಗಳಿಗೆ ಎಲ್ಲ ಅವಕಾಶ, ಹೆಚ್ಚಿನ ಅವಕಾಶ. ಬೇರೆ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಿದವೆ ಇದಕ್ಕೆ ಎಲ್ಲರೂ ಸರ್. ನಮ್ಮ ಏನಕ್ಕೆ ಈಗ ಕರ್ನಾಟಕ ಪೆವಿಲಿಯನ್ ಅಂತ ಏನ್ ಮಾಡ್ತಾ ಇದೀವಿ ನಾವು, ಅದರಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳು, ಏನು ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಪ್ರತಿಯೊಂದು ಈಗ ಮೈಸೂರು CFTRA ಅಂತೀವಿ, ಅವ್ರದ್ದು ಒಂದು ಒಂದು ಸ್ಟಾಲ್ ಇರುತ್ತೆ ಅಲ್ಲಿ. ಪ್ರತಿಯೊಂದು ನೀವು IMR ಅಂತ ಹೇಳಿದೀರಾ, ಇಂಡಿಯನ್ ಮಿಲಿಟರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ಅದೇ ರೀತಿ ಇಕ್ರಿಸ್ ಆಕ್ಟ್ ಇರ್ಬೋದು, ಪ್ರತಿಯೊಂದು ನಿಫ್ಟಿಮ್ ಅಂತ ನಾವು ಮಾತಾಡ್ತೀವಿ, ಒಂದು ಒಳ್ಳೆ ಫುಡ್ ಪ್ರೊಸೆಸಿಂಗ್ ಇನ್ಸ್ಟಿಟ್ಯೂಟ್, ಇವರೆಲ್ಲ ಎಲ್ಲರೂ ಅಲ್ಲಿ ಪಾರ್ಟಿಸಿಪೇಟ್. ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು, ಹೌದು ಎಲ್ಲ ಸರ್ಕಾರ, ಕೇಂದ್ರ ಸರ್ಕಾರ ಅದನ್ನಷ್ಟೇ, ಯಾವ ಯಾರು ಸಾವಯವ ಸಿರಿಧಾನ್ಯ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ನಾನು ಹೇಳಿಕೆ ಜಗತ್ತಿನ ಒಂದು ಜ್ಞಾನದ ಆಗರ ಅಂತ ಹೇಳ್ಬೋದು, ನೀವು ಭೇಟಿ ನೀಡಿದ್ದೆ ಆದ್ರೆ ನಿಮ್ಗೆ ಸಂಶೋಧನೆ ಆಗ್ಬೇಕಾ, ಬೆಳವಣಿಗೆ ಬೆಳೆ ಬೆಳಿಬೇಕಾ, ಮಾರಾಟ ಮಾಡಬೇಕಾ, ಯಾವ ಉತ್ಪನ್ನ ಯಾವ್ದು ತರ ತಿನ್ಬೇಕು, ಡೈಟಿಷಿಯನ್ ಬೇಕು, ಎಲ್ಲದ ಒಂದು ಜ್ಞಾನದ ಆಗರನೇ ಇಲ್ಲಿ ಸಿಗುತ್ತೆ. ಹಾಗಾಗಿ ಎಲ್ಲರೂ ಭಾಗವಹಿಸಬೇಕು ಅಂತ ನಾನು. ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನು ಪ್ರೋತ್ಸಾಹ ಯೋಜನೆಗಳಿದೆ ಖಂಡಿತ ಅದಕ್ಕೂ ಅವಕಾಶ ಇದೆ. ಯಾವ್ಯಾವ ಸ್ಕೀಮ್ ಇದೆ, ಅಸ್ಟೆನ್ಸ್ ಎಷ್ಟಿದೆ, ಸಬ್ಸಿಡಿ ಸಿಗುತ್ತೆ, ಈಗಾಗಲೇ ಕೆಲವೊಂದು ರೈತರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ರೈತ ಉತ್ಪಾದಕ ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ. ಹೌದೌದು, ರೈತ ಉತ್ಪಾದಕ ಸಂಸ್ಥೆಗಳಿರ್ಬೋದು, ಸ್ಟಾರ್ಟ್ಅಪ್ಸ್ ಅಂತ ಏನ್ ಹೇಳ್ತೀವಿ, ಹಲವಾರು ಸಿರಿಧಾನ್ಯ ಸ್ಟಾರ್ಟ್ಅಪ್ಸ್ ಇದಾರೆ, ಅವ್ರಗಳದ್ದು ಪ್ರದರ್ಶನ ಇರುತ್ತೆ, ಅವ್ರಗಳ ಬಗ್ಗೆ ವಿಷಯದ ಬಗ್ಗೆ ಚರ್ಚೆ ಇರುತ್ತೆ. ಸೊ ಈ ತರ ಎಲ್ಲ ವಿಷಯಗಳ ಬಗ್ಗೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಅವರು ಬೆಳೆಯುವಂತ ಬೆಳೆಗಳಿಗೆ ಒಂದು ಬೇಡಿಕೆಯನ್ನು ಕಲ್ಪಿಸೋದಕ್ಕೆ ಒಳ್ಳೆ ವೇದಿಕೆ, ಅದೇ ಮುಖ್ಯ ಉದ್ದೇಶನೇ ಅದು. ಒಂದು ಮಾರುಕಟ್ಟೆ ಸಂಪರ್ಕ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದು ನಾವು ಈ ಮೇಳ ಮಾಡ್ತಾ ಇರೋದು. ಹೆಚ್ಚಿಗೆ ಬೆಳೆಯೋಕ್ಕಿಂತ ಹೆಚ್ಚಾಗಿ ಒಂದು ಮಾರುಕಟ್ಟೆ ವೇದಿಕೆ ಕೊಡಬೇಕು ಅಂತ ಮೇಳ ಅಂತಂದ್ರೆ ಒಂದು ಮಾರ್ಕೆಟ್ ಪ್ಲೇಸ್ ಅಂತ ಇದನ್ನು, ಮಾರ್ಕೆಟ್ ಸ್ಥಳ ಅಂತ ಹೇಳ್ಬೋದು. ಸೊ ಮಾರುಕಟ್ಟೆಗೋಸ್ಕರನೇ ಮಾಡ್ತಿರುವಂತಹ ಒಂದು ವಿಶೇಷವಾದ ಮೇಳ ಇದು. ಮಾರ್ಕೆಟ್ ಲಿಂಕೇಜ್ ಅನ್ನ ಹೇಳ್ತೀವಿ, ಮಾರುಕಟ್ಟೆ ಸಂಪರ್ಕ ಕಲ್ಪಿಸಿ ಕೊಡುವಂತ ಒಂದು ವೇದಿಕೆ ಅಂತ ಹೇಳ್ತೀವಿ. ತುಂಬಾ ಸಂತೋಷ ಅನುರಾಧ ಅವರೇ, ಚಂದ್ರಕುಮಾರ್ ಅವರೇ, ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉತ್ತಮವಾದಂತಹ ಮಾಹಿತಿಯನ್ನ